ಗೃಹಜ್ಯೋತಿ ಯೋಜನೆ ಅರ್ಜಿ ಸಲ್ಲಿಕೆ ಅವಧಿ ಜೂನ್ 18ಕ್ಕೆ ಮುಂದೂಡಿಕೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆಗೆ ಸರ್ಕಾರ ಸಿದ್ದ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಜ್. ಈಗ ವೇಳೆ 6:50.25. ಈಗ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಹಾಗೂ ವಿತರಣೆಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಬಸದಿಹಳ್ಳಿಯ ರೈತ ಮಹಿಳೆ ಗೌರಮ್ಮ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಂತರ ಕೃಷಿ ಲೋಕ ಕಾರ್ಯಕ್ರಮ ಇರುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15-15-15 ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಹಾಗೂ ವಿತರಣೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಬಸದಿಹಳ್ಳಿಯ ರೈತ ಮಹಿಳೆ ಗೌರಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೆಲವರ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಳೆಬೀಡು ಹೋಬಳಿ ಬಸದಿಹಳ್ಳಿಯ ಗೌರಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಮೂಲತಃ ಕೃಷಿಕರು, ಕೃಷಿಯಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರತಕ್ಕಂಥವ್ರು. ಅದರ ಜೊತೆಗೆ ಈ ಬೀಜಗಳ ಸಂರಕ್ಷಣೆಯಲ್ಲಿಯೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬೇರೆ ಬೇರೆ ತರಹದ ದ್ವಿದಳ ಧಾನ್ಯ ಆಗಬಹುದು, ಏಕದಳ ಧಾನ್ಯ ಆಗಬಹುದು, ಅಂತಹ ಬೀಜಗಳನ್ನು ಪ್ರತಿ ವರ್ಷವೂ ಕೂಡ ಅವರು ಸಂರಕ್ಷಣೆಯನ್ನು ಮಾಡ್ತಾರೆ, ಅದನ್ನು ಮಾರಾಟವನ್ನು ಕೂಡ ಮಾಡ್ತಾರೆ. ಈ ಬೀಜ ಸಂರಕ್ಷಣೆಯನ್ನು ಯಾವಾಗಲಿಂದ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾರೆ, ಅದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೌರಮ್ಮ ಅವ್ರಿಗೆ. ನಮಸ್ಕಾರ. ಎಷ್ಟು ವಯಸ್ಸಾಯ್ತು ನಿಮಗೆ? 68 ವರ್ಷ ಆಯ್ತು. ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದಲ್ಲ? ಇದೇ ಊರು ಬಸದಿಹಳ್ಳಿ. ಬಸದಿಹಳ್ಳಿ ಹುಟ್ಟಿದ್ದು, ಇಲ್ಲೇ ಕೊಟ್ಟಿರೋದು ಇಲ್ಲೇ. ಎಷ್ಟು ಜಮೀನಿದೆ? ನಮಗೆ ಒಂದು 5 ಎಕರೆ ಇದೆ. 5 ಎಕರೆ ಇದೆ. ಏನೇನು ಬೆಳಿತೀರಾ 5 ಎಕರೆಯಲ್ಲಿ? ತೆಂಗಿದೆ, ಅಡಿಕೆ ಇದೆ, ಶುಂಠಿ ಹಾಕಿದೀವಿ ತರಿ ಇದ್ರ ಜಮೀನಿಗೆ. ಯಾರು ಕೃಷಿ ಕೆಲಸ ಎಲ್ಲ ಮಾಡ ಅಂತವ್ರು? ನಾ ಮಾಡಿಸ್ಕೊಂತೀವಿ, ಮಾಡಾರ ಈಗ ಸ್ವಂತ ಯಾರು ಎಲ್ಲ ಮಾಡಿಸ್ಕೊಂತೀವಿ, ಟ್ಯಾಕ್ಟರ್ ಓಡಿಸ್ಕೊಂಡು. ನೀವೇ ಎಲ್ಲ ಮಾಡಿಸ್ತೀರಾ? ಮಾಡಿಸ್ತೀವಿ ನಾವೇ, ನಾವೇ ಮಾಡಿಸ್ಕೊಳೋದು. ಶುಂಠಿ ಎಷ್ಟು ಹಾಕೊಂಡಿದ್ರಿ? 2 ಎಕರೆ. 2 ಎಕರೆಗೆ ಹಾಕೊಂಡಿದ್ರಿ. ಶುಂಠಿ ಒಂಚೂರು ಕಷ್ಟ ಅಂತಾರೆ ಬೆಳೆಯೋದು? ಏನ್ ಮಾಡೋದು, ಕಷ್ಟ ಅಂತ ಬಿಡಕ್ಕಾಗತ್ತಾ? ರೈತರು ಬೆಳೆಯೋದು ಕಷ್ಟ ಬಿದ್ದು, ಕಷ್ಟ ಬಿದ್ದು ಬೆಳೆಯಲೇಬೇಕು. ಶುಂಠಿ ಹಾಕುವಾಗ ಏನೇನ್ ಕೆಲಸ ಮಾಡ್ತೀರಾ ಹೇಳಿ, ಪ್ರತಿ ವರ್ಷವೂ ಹಾಕ್ತೀರಾ ಹೆಂಗೆ? ಇಲ್ಲ, ಈ ವರ್ಷ ಹಾಕೊಂಡಿದೀವಿ. ಏನೇನ್ ಕೆಲಸ ಮಾಡಿದ್ರಿ ಹಾಕೋದ್ಕಿಂತ ಮೊದಲು? ಅಂಗಡಿ ಗೊಬ್ಬರ, ಇದು ದನಿನ ಗೊಬ್ಬರ ಎಲ್ಲದೂ ಹಾಕಿ ಇದ್ ಮಾಡಿ ಎಲ್ಲ ಶುದ್ಧ ಮಾಡಿಸ್ಕೊಂಡು ಈಗ ಎಲ್ಲ ಇದ್ ಮಾಡ್ಕೊಂಡು ಹಾಕ್ಸ್ಕೊಂಡಿದೀವಿ. ಮೊದಲು ಬೆಳಿತಾ ಇದ್ರು, ಈ ವರ್ಷದಿಂದ ಪ್ರಾರಂಭ ಮಾಡಿರೋ? ಈಗ 2-3 ವರ್ಷದಲ್ಲಿ ಬೆಳೆದು ಈ ವರ್ಷ ಬೆಳಿತೀವಿ. ಮತ್ತೆ ಯಾಕೆ ಈ ವರ್ಷ ಮತ್ತೆ ಹಾಕ್ಬೇಕು ಅಂತ ಅನಿಸ್ತ? ಎಲ್ಲರೂ ಹಾಕ್ತಾ ಇದಾರೆ, ರೈಟ್ ಇದೆ ಅಂತ ಹಾಕಿರಲ್ಲ, ರೈತರಲ್ಲ ನಾವು ಅತ್ಲಕ್ಕೆ ಹಾಕ್ತಿವಿ, ನಾವು ರೈತರೇ ಅಲ್ವಾ ಹಾಕಿರಿ. ಈ ರಾಸಾಯನಿಕ ಗೊಬ್ಬರಗಳು ಹಾಕ್ತಿರೋ ಬರೀ ಕೊಟ್ಟಿಗೆ ಗೊಬ್ಬರ ಹಾಕ್ತಿರೋ ಹೆಂಗೆ? ಇಲ್ಲ, ಕೊಟ್ಟಿಗೆದು ಹಾಕಿದ್ವಿ, ಒಂದು 5 ಟ್ರ್ಯಾಕ್ಟ್ರು ಅಂಗಡಿ ಗೊಬ್ಬರನು ಹಾಕಿದ್ವಿ, ಎರಡನ್ನು ಹಾಕೊಂಡು ಜೊತೆಗೆ ಬೆಳ್ಕೊಂಡು ಹೋಗ್ತಾರೆ, ಬೆಳೆದಿದ್ವಿ. ಈಗ ಶುಂಠಿಲಿ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕಳೆ ಬರುತ್ತೆ, ಜನ ಬೇಕು. ಕಳೆ ನಾಶಕ ಹೊಡ್ಕೊಂತಾರೆ, ಅದಕ್ಕೂ ಹೋಗೋದಕ್ಕೆ ರೈತರು ಇದು ಜನಗಳು ಬಿಟ್ಕೊಂಡು ತೆಗೆಸ್ಕೊಳೋದು. ಜನ ಸಿಗ್ತಾರ ನಿಮಗೆ ಕೆಲ್ಸಕ್ಕೆ? ಅಯ್ಯೋ ಕಷ್ಟ, ಆದ್ರೂ ಏನ್ ಮಾಡೋದು, ಸುಂದ್ ಮಾಡಿಸ್ಕೋಬೇಕಲ್ಲ, ಹಾಕಿದ್ಮೇಲೆ ಮಾಡಿಸ್ತೀವಿ ಕರ್ಕೊಂಡು. ಅಡಿಕೆ ಎಷ್ಟಿದೆ ಅಂದ್ರಿ? 20 ಕ್ವಿಂಟಲ್. 20 ಕ್ವಿಂಟಲ್ ಇದೆ. ಎಷ್ಟು ವರ್ಷ ಆಯ್ತು ಹಾಕಿ? ಒಂದು 12 ವರ್ಷ ಆಯ್ತು, ಈಗ ಒಂದು 3 ವರ್ಷದಲ್ಲಿ ಒಂದ್ 8 ಕ್ವಿಂಟಲ್ ಹಾಕೊಂಡಿದೀವಿ. ಎಷ್ಟು ಗಿಡ ಇದೆ ಒಟ್ಟಿಗೆ? ಒಟ್ಟಿಗೆ ಏನ್ ನೋಡ್ಬೇಕು, ನಮ್ಮ ಮಗರ್ ಲೆಕ್ಕ, ನಾವಿನ್ ಏತಕ್ಕೆ ಎಣ್ಸಕೋಬೇಕ್ರಿ. ಒಂದ್ 13 ಕ್ವಿಂಟಲ್ ಇದೆ, ಒಂದ್ 8 ಕ್ವಿಂಟಲ್ ಇದೆ. ಒಂದು ಹೆಚ್ಚು ಕಮ್ಮಿ ಒಂದು 350 ಗಿಡ ಇದಾವೆ. ಏನೇನ್ ಕೆಲಸ ಮಾಡ್ತೀರಾ ಅಡಿಕೆಗೆ? ಅದಕ್ಕೆ ಇನ್ನೇನು ಎಲ್ಲ ಕಳೆ ನಾಶಕ ಹೊಡ್ಕೊಂತೀವಿ, ಅದಕ್ಕೆ ಇದಾಗೋದಕ್ಕೆ ಒಳಗಡೆ ಎಲ್ಲ ಬಾಂಡ್ಲಿ ಹಾಕ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು. ಈಗ ನೋಡ್ರಿ, ಅಲ್ಲಿ ಕುರಿ ಗೊಬ್ಬರ ತರಿಸಿಟ್ಕೊಂಡಾರೆ, ಒಂದು 50 ಚೀಲ ಗುಣಿ ಮಾಡಿಸಿ ಹಾಕ್ಸ್ಬೇಕು ಅಂತ ಲಾರಿಲಿ ಹಾಕ್ಸ್ಕೊಂಡಿದ್ರು. ನಮಗ ಹಾಕ್ಬೇಕು ಗುಣಿ ಮಾಡಿ ಈಗ ಅಡಿಕೆಗೆ. ಕುರಿ ಗೊಬ್ಬರ ತಗೊಂಡಿದ್ದಾರೆ, ಇವರು ದನಿ ಗೊಬ್ಬರವ ಇದು ಕೊಡೋದು ಶುಂಠಿ ಹಾಕಕ್ಕೆ, ಅದಕ್ಕೆ ಕುರಿ ಗೊಬ್ಬರನೇ ಒಂದು 50 ಚೀಲ ತಗೊಂಡಿದ್ದಾರೆ ಅಡಿಕೆಗೆ ಹಾಕಕ್ಕೆ. ಎಷ್ಟೆಷ್ಟು ಹಾಕ್ತೀರಾ ಒಂದೊಂದು ಗಿಡಕ್ಕೆ? ಜಾಸ್ತಿನೇ ಹಾಕ್ಸ್ಕೊಂಡಿತ್ತು, 13 ಕ್ವಿಂಟಲ್ ಅವರ, ಒಂದ್ 8 ಕ್ವಿಂಟಿಗೆ ಹಾಕ್ ಬಂದಾಯ್ತು, 50 ಚೀಲ ಹಾಕ್ಸ್ಕೊಂಡಿತ್ತು. ಇನ್ ಉಳ್ದದ್ದೆಲ್ಲ ಈತೆ ಈಗ ಇದಕ್ಕೆ ಹಾಕ್ತಿವಿ, 13 ಕ್ವಿಂಟಿಗೆ ಈಗ ಹಾಕ್ತಿವಿ ಗುಣಿಗೆಲ್ಲ. ಕುರಿ ಗೊಬ್ಬರ ಪರವಾಗಿಲ್ವಾ? ಹ್ಞೂ, ಅದು ಈಟು ಶೀತದ ಭೂಮಿಗೆ ಇದಾಗತ್ತೆ ಅಂತ ತರಿಸ್ಕೊಂಡಿದ್ದೆ ನಮಗ ಹಾಕಕ್ಕೆ ಅಂತ. ಶೀತ ಬಂದು ಹೋದ್ರೆ ಸಲ ಉದುರು ಹೋಗ್ಬಿಡ್ತು ಅಡಿಕೆ, ಅದಕ್ಕೆ ಈ ವರ್ಷ ಅದೊಂದು ತರಿಸ್ಕೊಂಡಿತ್ತು ಹಾಕಕ್ಕೆ. ಯಾವ ಟೈಮಲ್ಲಿ ಹಾಕ್ತೀರಾ ಅದನ್ನ? ಈಗ ಹಾಕ್ಬೇಕು, ಮಳೆ ಬರ್ಲಿ ಅಂತ ಇಟ್ಕೊಂಡಿತ್ತು, ಈಗ ಮಳೆ ಬಂದ್ಮೇಲೆ ಹಾಕನ ಅಮ್ಮ ಪುಷ್ಟಿ ಹಾಕ್ಬಾರ್ದು ಅಂತ ಇಟ್ಕೊಂಡಿದ್ದೆ. ಅಲ್ಲಿ ಒಳಗಡೆ ಪಡಿಸಲೆ ಮೇಲೆ ಒಟ್ಟಿದ್ವಿ ಚೀಲದಲ್ಲಿ, ತಗೊಂಡೋಗಿ ಟ್ಯಾಕ್ಟ್ರಲ್ಲಿ ಹಾಕ್ಸ್ಬೇಕು ಗುಣಿ ಮಾಡಿಸಿ. ಎಲ್ಲಿ ತರ್ತೀರಿ ಕುರಿ ಗೊಬ್ಬರನ? ಬರ್ತಾರೆ, ಅದು ಪ್ಯಾಕ್ ಮಾಡ್ಕೊಂಡು ಲಾರಿಲಿ ಲೋಡ್ ಬರುತ್ತಲ್ಲ, ಇಳಿಸ್ಕೊಂತಾರೆ. ಹೆಂಗೆ ಚೀಲ? ಅವ್ರ ನಮ್ಮ ಕರೆ ಇಳಿಸ್ಕೊಂತು, ಏನ್ ರೈಟ್ ಆಗಿ ಇಳಿಸ್ಕೊಂಡಿತ್ತ ಗೊತ್ತಿಲ್ಲ. ಒಳ್ಳೆ ಮಳೆ ಬಿದ್ಮೇಲೆ ತಗೊಂಡೋಗಿ ಹಾಕ್ಬಿಡೋದು ಅಂತ ಇಟ್ಕೊಂಡಿತಿ. ಮಳೆ ಬಿದ್ಮೇಲೆ ಹಾಕನಮ್ಮ ಈಗ ಫಸ್ಟ್ ಬೇಡ ಅಂತ, ಈಗ ಮಳೆ ಭೂಮಿ ಇದಾದ್ಮೇಲೆ ತಾಂಡಕ್ ಹಾಕಿಸ್ತೀವಿ, ಗುಣಿ ಮಾಡಿಸಿ ಹಾಕಿಸ್ತೀವಿ. ಅಮ್ಮ ಹಂಗೆ ಹಾಕ್ಬಾರ್ದು, ಕಳೆನಾಶಕ ಬಿಟ್ಟುತ್ತೆ, ಗುಣಿ ಸುತ್ತ ಹಾಳು ಬಿಟ್ಟು ಮಾಡಿಸಿ ಹಾಕನ ಅಂತ ಇಟ್ಕೊಂಡಿತಿ. ಈ ಬೀಜದ ಕಾಳು ಬಾರಿ ಮಾಡ್ತೀರಿ ಅಂತಲ್ಲ, ಏನೇನು ಬೀಜದ ಕಾಳುಗಳು ಮಾಡ್ತೀರಿ? ಎಲ್ಲ ಮಾಡ್ತೀವಿ, ತೊಗರಿ ಕಾಳು, ಅವರೆಕಾಳು, ಹುಳಿಕಾಳು ಇದೆಲ್ಲ ಮಾಡಿ ಇಡ್ತೀವಿ. ಫ್ರೆಶಾಗಿ ಇಡ್ತೀವ್ರಾ, ಇಷ್ಟಪಟ್ಟು ಬಂದು ತಗೊಂಡು ಹೋಗ್ತಾರೆ. ಈಗ ವರ್ಷ ವರ್ಷ ನೀವೇ ಬೆಳ್ಕೊಂಡು ಮಾಡೋದು? ನಾವೇ, ನಮ್ಗೆ ಹಾಕೋದು ಜಮೀನಿ ನಾವೇ, ಬೇಕಾದವ್ರು ಬಂದು ತಗೊಂಡು ಹೋಗ್ತಾರೆ ಕೇಳ್ಕೊಂಡು. ಎಷ್ಟೆಷ್ಟು ಹಾಕೊಳ್ತೀರಾ ಗೌರಮ್ಮರೇ? ನಾವೇನು ಜಾಸ್ತಿ ಒಂದು 1/2 ಎಕರೆ ಹಿಂಗೆ ಹಾಕೋಣವತ್ತಿ ಸುಸ್ತು ಮಾಡೋಕ್ಕಾಗಲ್ಲ, ಎಲ್ಲ ಬಂದು ತಗೊಂಡು ಹೋಗ್ತಾರೆ ಕಾಳುಗಳು. ಹ್ಞೂ, ನಮ್ಮ ಗಣೇಶರು ಇಟ್ಟಿದ್ದಾರೆ ಎಲ್ಲ ಬೀಜಕ್ಕೆಲ್ಲ ಶುದ್ಧ ಮಾಡಿಟ್ಟಿದ್ದಾರೆ, ಎಲ್ಲ ಬಂದು ಅಳಿಸ್ಕೊಂಡು ಹೋಗ್ತಾರೆ. ಈಗ ಎಲ್ಲ ಸೇರಿ 1/2 ಎಕರೆಗೆ ಹಾಕತ್ತೀರಾ ಅಥವಾ ಒಂದೊಂದು 1/2 ಎಕರೆಗೆ ಹಾಕತ್ತೀರಾ? ಇಲ್ಲ, ಇದು ಅವರೆಕಾಳು 1/2 ಎಕರೆಗೆ ಹಾಕೊಂತೀವಿ, ಇನ್ನು ಬಾಕಿದೆಲ್ಲ ಬೇರೆ ಜಮೀನೆಲ್ಲ ಹಾಕೊಂತೀವಿ. ಒಂದು 5 ಎಕರೆ ಇತ್ತರ, 2 ಎಕರೆ ಶುಂಠಿ ಇದೆ, ಇನ್ನು ಬಾಕಿದ್ರಲ್ಲಿ ಕಾಳು ಕಡ್ಡಿ ಬೆಳ್ಕೊಂತೀವಿ. ರಾಗಿ ಜೊತೆ ಕಾಳು ಹಾಕತ್ತೀರಾ ಇಲ್ಲ ಬರೀ ಕಾಳು? ರಾಗಿ ಹಾಕಲ್ಲ ನಾವು, ರಾಗಿ ಹಾಕಲ್ಲ, ಶುದ್ಧ ಮಾಡಾರಲ್ಲ ಅಂತ ಹಾಕಲ್ರಿ ರಾಗಿ. ಹಂಗೆಯ ಒಡಿಸ್ಕೊಂಡು ಒಂದ್ ಮಾರಗಳಿಗೆ ಗೆರೆ ಹೊಡೆಸ್ಕೊಂಡು ಹಾಕೊಂತೀವಿ, ಮಾಡ್ಕೋಬೇಕಲ್ಲ ಒಳಗಡೆ ಕೊಳೆ ಆಗ್ದಂಗೆ, ಔಷಧಿ ಹೊಡ್ಕೊಳಕ್ಕೆ ಓಡಾಡಕ್ಕೆಲ್ಲ. ಹಂಗಾಗಿ ನಾವು ಗೆರೆ ಹೊಡ್ಕೊಂಡು ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂತೀವಿ ಔಷಧಿ ಹೊಡ್ಕೊಂಡು. ಎಷ್ಟೆಷ್ಟು ಸಾಲ ಹಾಕತ್ರಿ? ನಾವು ಹಾಕ್ತಿವಿ ಹೊಲಕ್ಕೆ 1/2 ಎಕರೆಗೆ ಎಷ್ಟು ಗೆಣೆ ಬರುತ್ತೆ ಹಂಗೆ ಇದ್ರಲ್ಲಿ ಎತ್ತಲ್ಲಿ ಹೊಡೆಸ್ಕೊಂಡ್ಬಿಟ್ಟು ಹಾಕೊಂತೀವಿ. ಎಲ್ಲ ನಾಟಿ ತಳಿ ಹಾಕತ್ತಿರೋ ಹೆಂಗೆ? ಇಲ್ಲ, ನಾಟಿನಿ. ಈ ಫಾರಮ್ ಇಂಥವೆಲ್ಲ ಹಾಕೋದಿಲ್ಲ? ಇಲ್ಲ, ಇದೆ ನಮ್ದೇ, ನಾವು ಸ್ವಂತ ಬೆಳೆದದ್ದೇ ನಾವು ಹಾಕೊಂತೀವಿ. ನೀರಾವರಿ ಬರುತ್ತೆ, ಇದೆ ಪಂಪ್ ಸೆಟ್ ಇದೆ. ನೀರಾವರಿ ನೀರ್ ಮಳೆ ಬರಲ್ಲ ಅಂದ್ರೆ ಹಾಯ್ಸ್ಕೊಂತೀವಿ. ಇದೆ ಪಂಪ್ ಸೆಟ್ ಇದೆ, ಪಂಪ್ ಸೆಟ್ ಕೂಡ ಇದೆ ನಿಮ್ಗೆ. ನಾವು ಕಾಳು ಬೆಳ್ಕೋಬೇಕು ಅಂತ ಅಂದ್ರೆ ಏನ್ ಮುತುವರ್ಜಿ ವಹಿಸಿ ಬೆಳ್ಕೋಬೇಕಾಗುತ್ತೆ? ಅದೇ ಚೆನ್ನಾಗಿ ಸ್ವಲ್ಪ ಔಷಧಿ ಪ್ರಯೋಗ ಮಾಡಿ ಇಟ್ಕೊಂಡಿರ್ತೀವಿ ಉಳಿದಂಗೆ. ಈಗ ನಾವು ಎಲ್ಲ ಹಾಕ್ಬೇಕಾರೆ ಮಳೆ ಇದಕ್ಕೆ ಇಂಥ ಮಳೆಗೆ ಹಾಕ್ಬೇಕು ಅಂತ ಎಲ್ಲ ಓಡಾಡ್ಕೊಂಡು ಹಾಕ್ತಾರ, ಅವಾಗ ನಾವು ಹಾಕೊಂಡ್ಬಿಡ್ತೀವಿ. ಅದ್ಲೇ ಯಾವ ಮಳೆಗೆ ಹಾಕಿದ್ರೆ ಹೆಚ್ಚು ಒಳ್ಳೇದು? ಅಲ್ಲ ಈಗೆಲ್ಲ ಇನ್ನೇ ಬರಣೆ ಮಳೆಗೆ ಕಾಳು ಕಡ್ಡಿ ಎಲ್ಲ ಹಾಕ್ತಾರೆ ನೋಡಿ, ಈಗಲೇ ಅವರೇ ಹಾಕಲ್ಲ ಅದು ಇದಾಗ್ಬಿಡುತ್ತೆ. ಸ್ವಲ್ಪ ಒಂದು ಮೂರ್ನಾಲ್ಕು ಮಳೆ ಕಳೆದ್ಮೇಲೆ ಆಮೇಲೆ ಹಾಕೊಂತೀವಿ. ಕೃತಕ ಮಳೆಗೆ ಹಾಕೊಂಡ್ರೆ ಒಳ್ಳೇದು, ಚೆನ್ನಾಗಿ ಬರುತ್ತೆ. ಈಗಲೇ ಹಾಕಲ್ಲ, ಈಗ ಹಾಕ್ಬಿಟ್ರೆ ಏನಾಗುತ್ತೆ, ಅಬ್ಬಿ ಬಿಟ್ಟು ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಹಂಗಾಗಿ ಸ್ವಲ್ಪ ಎರಡು ಮಳೆ ಕಳೆದು ಹಾಕೊಂಡ್ಬಿಡ್ತೀವಿ ಅದನ್ನೆಲ್ಲ, ಕಾಳು ಕಡ್ಡಿ ಕುಯ್ಯೋದು ಅದನ್ನ ಅವಾಗ ಹಾಕೊಂಡ್ಬಿಡ್ತೀವಿ ಅವ್ರೆ, ಚೆನ್ನಾಗಿ ಬರುತ್ತೆ. ಅದಕ್ಕೂ ಏನೋ ಗೊಬ್ಬರ ಕೂಡ ಹಾಕ್ತೀರ? ಹೆಂಗೆ ಹಾಕ್ತಿವಲ್ಲ, ಗೊಬ್ಬರ ಹಾಕ್ತೀವಿ, ನೆಲ್ಲು ಬರುತ್ತೆ, ಗೊಬ್ಬರ ಗೆಣೆ ಒತ್ತಿ ಬಿಡ್ತೀವಿ. ಅಂದ್ರೆ ಈ ಚೀಲದ ಗೊಬ್ಬರ ಹಾಕ್ತೀರಿ? ಹಾಕ್ತಿವಿ, ಚೀಲದ ಗೊಬ್ಬರ ಹಾಕೊಂತೀವಿ. ಈಗ ಬೀಜಕ್ಕೆ ಮಾಡ್ಕೊಳ್ಳುವಾಗ ಬೀಜಕ್ಕೆ ಅಂತ ಹೇಳಿ ಕಾಯಿ ಎತ್ಕೊತಿರೋ ತಳ್ಳು ಅಥವಾ ಕಾಯಿನ ಅಥವಾ ಒಟ್ಟಿಗೆ ಆರಿಸ್ಕೊಂತೀವಿ ನಾವು? ತಳ್ಳೆಲ್ಲ ಇದ್ ಮಾಡ್ಕೊಂಡ್ಬಿಟ್ಟು ಕಾಳು ಮತ್ತೆ ಪ್ರತಿಯಾಗಿ ಆರಿಸ್ಕೊಂತೀವಿ ಒಳ್ಳೇದೆಲ್ಲ. ಹೆಂಗೆ ಆರಿಸ್ಕೊಳ್ಳೋದು ಒಳ್ಳೆಯ ಕಾಳು ಅಂತ ಅಂದ್ರೆ? ಅದು ಕೆಟ್ಟದ್ದು ಮೂತಿ ಇದ ಇದೆಲ್ಲ ಆರಿಸ್ಬಿಡ್ತೀವಿ, ಸ್ವಚ್ಛವೇನದೆಲ್ಲ ತಕೊಂತೀವಿ ಚೆನ್ನಾಗಿದ್ದ. ಈಗ ಅದು ಬಡ್ಕೊಂಡು ಎಲ್ಲ ಆರಿಸ್ಕೊಂಡು ಇಟ್ಕೊಳ್ತೀರಿ? ಇಟ್ಕೊಂತೀವಿ. ಹೆಂಗ್ ಇಡ್ತೀರ ಈಗ ಹಾಳಾಗ್ದಂಗ? ಅದು ಅದಕ್ಕೆ ಸ್ವಲ್ಪ ಔಷಧಿ ಅಂಗಡಿಗೆ ಇದು ಔಷಧಿ ಹೊಡಿತೀವಿ ನೋಡ್ರಿ ಗಿಡಗಳಿಗೆ ಹೊಲಕೆ, ಅದನ್ನ ಸ್ವಲ್ಪ ಔಷಧಿ ಪ್ರಯೋಗ ಮಾಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಆರಿಸ್ಕೊಂಡು ಎತ್ತಿಟ್ಕೊಂತೀವಿ, ಏನೂ ಆಗಲ್ಲ, ಆಗತ್ತ ಚೆನ್ನಾಗಿರುತ್ತೆ. ಎಷ್ಟೆಷ್ಟು ಸೇರ್ ಮಾಡ್ತೀರ ಒಂದ್ ವರ್ಷಕ್ಕೆ? ಅಯ್ಯೋ ನಾವು ಮಾಡಿದೀವ್ರಿ, ಚೀಲ್ಗಟ್ಲೆ ಎರಡು ಚೀಲನೆಲ್ಲ ಮಾರಿದೀವಿ, ಕಾಳುಗಳು ಬಿಡಲ್ಲ ಬಂದು ಅಳಿಸ್ಕೊಂಡು ಹೋಗೋರು. ಈಗ ಹಂಗೆ ಹೆಚ್ಚಿಗೆ ಎಲ್ಲರೂ ಇಟ್ಕೊಂತಾರಲ್ಲ, ಹೆಚ್ಚಿಗೆ ಇಡಕ್ ಹೋಗಲ್ಲ, ಎಲ್ಲ ಇಲ್ಲಿ ಯಾರ ತಲ್ಲಾರೋ ಬಂದು ಅಳಿಸ್ಕೊಂಡು ಹೋಗ್ತಾರೆ, ಒಟ್ಟಿ ಊರೊಳಗೆ ಕೇಳ್ಕೊಂಡು ಇದ್ದಾರೆಲ್ಲ ಕೊಡ್ತಾರೆ. ಈಗ ಅವರೆಕಾಳು ಎಷ್ಟು ಸೇರ್ ಮಾಡ್ತೀರಾ ಒಂದ್ ವರ್ಷಕ್ಕೆ? ನಾವು ಮಾಡ್ತೀವಿ ಇದ್ದಂಗೆಲ್ಲ 50 ಸೇರು ಪಲ್ಗಟ್ಲೆ ಎಲ್ಲ ಇಡ್ತೀವಿ. ಪಲ್ಗಟ್ಲೆ ಮಾಡ್ತೀರಾ? ಮಾಡ್ತೀವಿ, ಇಡ್ತೀವಿ. ತಡ್ನಿ ಹುರುಳಿ ಎಲ್ಲವ ಔಷಧಿ ಬಡಿಸ್ಬಿಟ್ಟು ಇಟ್ಕೊಂಡ್ಬಿಡ್ತೀವಿ, ಹಂಗಾರೆ ಏನು ಆಗಲ್ಲ. ಈ ಮಣ್ಣು ಕಟ್ಟೋದು ಅವೆಲ್ಲ ಮಾಡೋರು ಹಿಂದೆ? ಇಲ್ಲ, ಈಗ ಮಣ್ಣು ಹಚ್ಚಲ್ರಿ, ಮಣ್ಣು ಹಚ್ಚಿ ಇಟ್ಕೊಳ್ಳೋದೇ ಇಲ್ಲ. ಈಗೆಲ್ಲ ಔಷಧಿ ಕಲ್ತ್ಕೊಂಡಿದಾರ, ಔಷಧಿ ಇದ್ ಮಾಡ್ಕೊಂಡ್ಬಿಡ್ತಾರೆ, ಏನು ಆಗಲ್ರಿ, ಕಾಳು ಸ್ವಚ್ಛವಾಗಿರುತ್ತೆ. ಈಗ ಹೊಲದಲ್ದ ಬಡ್ದು ಕೊಡ್ತಾ ಇದಾರೆ ಅನ್ನಂಗ ಇರುತ್ತೆ ಕಾಳು, ಚೆನ್ನಾಗಿರುತ್ತೆ. ನೀವು ಮೊದಲು ಮಣ್ಣು ಕಟ್ತಾ ಇದ್ರ? ನಾವು ಮಣ್ಣು ಯಾವತ್ತು ಮಣ್ಣು ಹಚ್ಚಿಲ್ಲ, ಔಷಧಿ ಪ್ರೇ ಮಾಡ್ಕೊಂಡೆ ಇಟ್ಕೊಳೋದು. ಮಣ್ಣು ಕಟ್ಟೋದಂದ್ರೆ ಮನೆಗೆ ಬೇಳೆ ಮಾಡ್ಕೊಂತೀವಲ್ಲ ಅದಕ್ಕೆ ಮಾತ್ರ, ಬಿಟ್ರೆ ಬೀಜಕ್ ಮಣ್ಣು ಹಚ್ಚಲ್ಲ, ಅದ್ ನೆನ್ಸಕ್ಕೆ ಹೋಗಲ್ಲ ನಾವು. ಈಗ ಮಣ್ಣು ಕಟ್ಟಬೇಕು ಅಂದ್ರು ನೆನ್ಸ್ಕೋಬೇಕು, ಕಾಳಿಗೆ ಹತ್ಬೇಕು ಅಂದ್ರೆ ಅದೆಲ್ಲ ಸರಿ ಹೋಗುದ್ರಿ, ಹಚ್ಚಕಲ್ಲ. ಈಗ ಔಷಧಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹೆಂಗ್ ಇಡ್ತಾರ, ಚೀಲದಲ್ಲೇ ಇಡ್ತಾರ ಹೆಂಗ್ ಇಡ್ತೀರಿ? ಇಲ್ಲ ಚೀಲದಲ್ಲೇ ಇಡ್ತೀವಿ, ಚೀಲದಲ್ಲೇ ಇಡೋದು. ಪ್ಲಾಸ್ಟಿಕ್ ಚೀಲದಲ್ಲ ಗೋಣಿ ಚೀಲದಲ್ಲ? ಗೋಣಿ ಚೀಲ ಚೆನ್ನಾಗಿ ಆರಿಸ್ಕೊಬೇಕು, ಅವಾಗ ಕ್ಲೀನ್ ಮಾಡಿ ಹಾಕಿ ಇಟ್ಕೊಂಡ್ಬಿಡ್ತೀವಿ, ಏನು ಆಗಲ್ರಿ, ಚೆನ್ನಾಗಿರುತ್ತೆ. ಎಲ್ಲಿ ಇಡ್ತೀರ ಅದನ್ನ? ಮನೆ ಒಳಗೆ ಇಲ್ಲಿ ಗಾಳಾಡತಾವ್ ಇಟ್ಕೊಂತೀವಿ, ಸಂಧಿ ಮೂಲಿಗೆ ಎಲ್ಲಿ ಗಿಡಕ್ಕೆ ಹೋಗಲ್ಲ, ಚೆನ್ನಾಗಿ ಗಾಳಾಡತಾವಲ್ಲಿ ಇಟ್ಕೊಂತೀವಿ. ಯಾಕೆಂತಂದ್ರೆ ತೇವಾಗಿ ಆಗ್ಬಾರ್ದು, ಅದಕ್ಕೆ ಇಲ್ಲ ತೇವ ಆಗ್ಬಾರ್ದು, ಚೆನ್ನಾಗಿ ಕ್ಲೀನ್ ಏನೇ ಜಾಗ ಇಟ್ಕೊಂತೀವ್ರಿ. ಈಗ ಸಾಮಾನ್ಯವಾಗಿ ನೀವು ನವೆಂಬರ್ ಡಿಸೆಂಬರ್ ಅಲ್ಲೇ ಬೀಜ ಮಾಡ್ತಿರಲ್ವಾ, ಅಲ್ಲಿಂದ ಹೆಚ್ಚು ಕಮ್ಮಿ ಜೂನ್ ಜುಲೈ ವರ್ಗೂ ಇಡ್ತೀರ? ಇಡ್ತೀವಿ, ಏನೂ ಆಗಲ್ರಿ, ನೀವು ಉಳಿದು ಮಿಕ್ಕಿದ್ದು ಏನು ಆಗಲ್ಲ ಇರುತ್ತೆ, ಏನೂ ಆಗಲ್ರಿ. ಹೆಂಗ್ ಮಾರಾಟ ಮಾಡ್ತೀರ ಅದನ್ನ? ಅದು ರೈಟು ಯಾವ ತರ ಬರುತ್ತೆ, ಈ ರೈಟ್ ನಡೀತೈತೆ ಅಂದ್ರೆ ಆ ರೈಟ್ ಅಲ್ಲಿ ನಾವು ಕೊಡ್ತೀವಿ, ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. 100 ರೂಪಾಯಿ ಸೇರೋರ್ಗು ತಾಂತಾರೆ, 50 ರೂಪಾಯಿ ರೇಟ್ ಇದ್ದಾಗ 50 ರೂಪಾಯಿ, 100 ರೂಪಾಯಿಗಂತೂ ಬಿಡದೇ ಇಲ್ಲ ಬಿಡ್ರಿ, ನಮಗೆ ಕೊಡಿ ನಮಗೆ ಕೊಡಿ ಅಂತ ಎತ್ಕೊಂಡು ಹೋಗೇ ಬಿಡ್ತಾರೆ. ಸರಾಸರಿ 100 ರೂಪಾಯಿ ನಡೆಯುತ್ತೆ, ಸರಾಸರಿ 100 ರೂಪಾಯಿ ಸೇರ್ ಲೆಕ್ಕ ಕೊಡ್ತೀವಲ್ಲ, 100 ರೂಪಾಯಿ ತಗೊಂಡು ಹೋಗ್ಬಿಡ್ತಾರೆ. ಈ ಮಾಮೂಲಿ ತಿನ್ನಕಾದ್ರೆ ಎಷ್ಟು ಅದನ್ನ? ಅದೆಲ್ಲ ಕಡಿಮೆ ಬಿಡಿ, ಸ್ವಲ್ಪ ಬೀಜದ್ದಾದ್ರೆ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತೆ. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವ್ರ, ಅದು ಬೀಜದ ಕಾಲದ ಮಾರ್ತೀವಲ್ಲ, ಅದು ಔಷಧಿ ಇನ್ಯಾತಕ್ಕೂ ತಿನ್ನಕ್ ಬರಲ್ವಲ್ಲ, ಅದು ಇದೇನು ಹಾಕಕ್ಕೆ ಅಲ್ವರ, ಅದು ತಗೊಂಡು ಹೋಗ್ತಾರ ಹಾಕಕ್ಕೆ ಅಷ್ಟೇ, ಅದೇನು ಮನೆಗೆ ಉಪಯೋಗಿಸ್ರಿ ಅಂತ ಕೊಡಲ್ಲ, ಔಷಧಿ ಬೆರೆಸಿರ್ತೀವಿ ನೋಡಿ, ಅದು ತಪ್ಪು ಕೆಲಸ ಆಗುತ್ತೆ. ನಾವು ಮನೆಗೆ ಉಪಯೋಗಿಸೋದು ಅಂದ್ರೆ ಅದು ಹಾಕಕ್ ಮಾತ್ರ ಔಷಧಿ ಪ್ರೇ ಮಾಡಿರ್ತೀವಿ, ಅದು ಹಾಕಕ್ಕೆ ಸಹಿ. ಮನೆಗೆಲ್ಲ ಮಣ್ಣು ಹಚ್ಚಿ ನೀವು ಹೇಳ್ದಂಗೆ ಬೆಳೆ ಮಾಡ್ಕೊಂತೀವಿ, ಅದಕ್ಕೆ ಮಣ್ಣು ಹಚ್ಕೊಂತೀವಿ, ಮನೆಗೆ ಹೊಡ್ಕೊಳೋದು ಮಣ್ಣು ಹಚ್ಕೊಂತೀವಿ. ಹೆಂಗೆ ಮಣ್ಣು ಕಟ್ಟೋದು ಹೆಂಗ ಅದಕ್ಕೆ? ಅದೇನು ಜಾಸ್ತಿ ನೆನ್ಸ್ಬೇಡ್ರಿ, ಕೆಮ್ಮಣ್ಣು ತಗೊಬಂದ್ಬಿಟ್ಟು ಸ್ವಲ್ಪ ನೀರಲ್ಲಿ ಇದ್ ಮಾಡ್ಕೊಂಡ್ಬಿಟ್ಟು ಕಾಳು ಕೆಳಗಡೆ ಸ್ವಲ್ಪ ಹಾಕೊಂಡ್ಬಿಟ್ಟು ಅದನ್ನ ಮಣ್ಣಿ ನೀರು ಹಾಕೊಂಡು ಕಸ ಕಸ ಉಜ್ಜಿ ಸ್ವಲ್ಪ ಹಿಂಗುಡ್ಡೆ ಮಾಡ್ತೀವಿ, ಮತ್ತ ಆ ಕಡೆಯಿಂದ ಈ ಕಡೆಗೆ ಕಲಸಿ ಇದು ಮಾಡಿ ಅಲ್ಡೆ ಬಿಡ್ತೀವಿ. ಅವರ ಕಾಳು ಜಾಸ್ತಿ ನೆನ್ಸಕ್ ಹೋಗಲ್ಲ, ಅದು ಸಾರ ಅಳಸುತ್ತೆ ಅಂತಾರೆ, ಬೇಳೆ ಚೆನ್ನಾಗಲ್ಲ ಅಂತಾರೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಇದು ಮಾಡಿ ಒಣ ಹಾಕೊಂಡ್ಬಿಡ್ತೀವಿ, ಚೆನ್ನಾಗಿ ಬೇಳೆ ಬರುತ್ತೆ. ಒಣಗಿಸ್ಬಿಟ್ಟು ಆಮೇಲೆ ಅದನ್ನ ತುಂಬಿಡ್ಬೇಕು. ತುಂಬಿಡ್ಬೇಕು, ಒಣಗ್ಬೇಕು ಮಾತ್ರ ಅದು ಚೆನ್ನಾಗಿ ಒಣಗ್ಬೇಕು. ಚೆನ್ನಾಗಿ ಒಣಗ್ಬೇಕು, ಕಲ್ಸಿರ್ತೀವಿ ನೋಡಿ, ಅದ್ ಚೆನ್ನಾಗಿ ಒಣಗಿಸ್ಕೋಬೇಕು. ಒಣಗಿಸಿ ಕಟ್ಟಿಟ್ಕೋಬೇಕು. ಮಣ್ಣು ಕಟ್ಟಿದ್ರೆ ಎಷ್ಟು ದಿವಸ ಇಡ್ಬೋದು? ಅಲ್ಲಿ ಇಡ್ಬೋದು, ಅದು ಏನು ಆಗಲ್ರಿ, ಅದು ಏನು ಮಿಸ್ಟೇಕ್ ಆಗಲ್ಲ, ಇರುತ್ತೆ. ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬಹುದು. ಹುಳ ಗಿಳ ಏನು ಹತ್ತದಿಲ್ಲ? ಇಲ್ಲ, ಏನು ಆಗಲ್ಲ, ಏನು ಆಗಲ್ರಿ. ಇಟ್ಕೊಂತೀವಿ ನಾವು, ಇಟ್ಕೊಂಡು ನಾವು ಅವಾಗ್ಲೇನು ಹೊಡೆಯಲ್ರಿ, ಇಟ್ಟಿರ್ತೀವಿ. ನಮ್ಗೆ ಯಾವಾಗ ಟೈಮ್ ಇದಾಗತ್ತೆ ಅವಾಗ ಹೊಡಿತೀವಿ. ಈಗ ಸಾಮಾನ್ಯವಾಗಿ ಬೀಜಕ್ಕೆ ಏನು ಕಾಳುಗಳು ತಗೊಂಡು ಹೋಗ್ತಾರಲ್ಲ, ಎಷ್ಟು ತಗೊಂಡು ಹೋಗ್ತಾರೆ ಮತ್ತೆ ಎಲ್ಲೆಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ನಿಮ್ಮ ಹತ್ರ? ನಾವೇನ್ ಊರಿಕೆ ಅವರೇ ಕೇಳ್ಕೊಂಡ್ ಬಂದ್ಬಿಡ್ತಾರೆ, ಹೇಳಿರು ಇಲ್ಲಿ ಬಸ್ ಹೇಳಿ ಇಟ್ಟಿದ್ದಾರೆ ಅಂದ್ರು ಕೊಡ್ಸಿವಿ ಅಂದ್ರು ಅಂತ. ಯಾ ಕಡೆ ಬಂದು ಒಬ್ರಂದ ಒಬ್ರು ತಿಳ್ಕೊಂಬಂದು ಅಳಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಎಷ್ಟೆಷ್ಟು ಹಾಕ್ಬೇಕು ಅನ್ಕೊಂಡಿರ್ತಾರೆ ಅಷ್ಟೇ ತಗೊಂಡೋಗ್ತಾರೆ. ತಗೊಂಡೋಗ್ತಾರೆ, ಇಲ್ಲೇ ಅಲ್ಲೇರು ಅಂತನಲ್ಲ, ಒಟ್ಟಿಗೆ ಯಾತ ಅವ್ರಿಗೆ ಗ್ಯಾರಂಟಿ ಯಾತ ಒಳ್ಳೆ ಬೀಜ ಇಟ್ಟಿರ್ತಾರೆ ಅಂತ ಅವ್ರು ಒಬ್ರಲ್ಲ ಒಬ್ರು ವಿಚಾರಿಸ್ಕೊಂಡು ಬಂದು ತಗೊಂಡು ಕೊಡ್ತಾರೆ. ಈ ಊರಾಗ ಏನು ಯಾರು ಇಲ್ಲ ಅನ್ನಲ್ಲ, ಎಲ್ಲರೂ ಸ್ವಚ್ಛವಾಗಿ ಇಟ್ಟಿರ್ತಾರೆ. ಯಾರು ಕೊಡ್ತಾರೆ, ನಾವೇ ಅನ್ನೋದೇನು ಯಾರು ಕೊಡ್ತಾರೆ, ಬೀಜ ಚೆನ್ನಾಗಿ ಇಟ್ಕೊಂಡಿರ್ತಾರೆ ನೋಡ್ರಿ, ಯಾರು ಕೊಡ್ತಾರೆ, ಯಾರ ಮೇಲಾರು ಕೇಳಿ ತಗೊಂಡು ಹೋಗ್ತಾರೆ. ಈಗ ತುಂಬಾ ಜನ ಮಾಡ್ತಾರ ಬಸ್ದಿ ಹೇಳಿ? ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲ ಇಟ್ಕೊಂತಾರೆ. ಏನಂಗೆ ಈ ಊರ್ನಲ್ಲಿ ಮಾತ್ರ ಹೆಚ್ಚು ಬೀಜ ಮಾಡ್ತಾರೆ ಅಂದ್ರೆ ಚೆನ್ನಾಗಿರುತ್ತೆ. ಇದು ಬೆಂದ ಭೂಮಿ ಅಂತೆ ನಮ್ದು, ಇದು ಬಸ್ದಿ ಹೇಳಿ ಇದು. ಆದ್ರೆ ಕಾಳು ಕಡ್ಡಿ ಮಳೇಲಿ ಏನು ಹಾಳಾಗಲ್ಲ. ನೀವು ಮಳೆ ಬಂದ್ರೆ ಎಂದ ಬಂದೋಯ್ತೆ ನಂಗಾಗುತ್ತೆ ಭೂಮಿವೆ, ಚೆನ್ನಾಗಿ ಆರೋಗ್ಯ ಭೂಮಿ, ಉಸ್ಪಿನ ಭೂಮಿ ಅಲ್ಲ, ಶೀತದ ಭೂಮಿ ಅಲ್ಲ, ನಮ್ಮವ್ ಹೇಳ್ತೀನಿ ಕೇಳಿ, ಅದನ್ನು ನಮ್ಮವ್ ಹೇಳ್ಕೊಟ್ಟಂಗೆ ಬೆಳೆ ಚೆನ್ನಾಗಿ ಬರ್ತಾರೆ. ಇಲ್ಲಿ ಬೆಳೆದಂತ ಕಾಳು ಏನಿರ್ತಾವೋ ಚೆನ್ನಾಗಿರ್ತಾವ, ಚೆನ್ನಾಗಿ ಬರುತ್ತೆ. ಇದು ಹಿಂದೇನ ಇದು ಇದ್ರ ಮಳೆ ಸುರಿದಿತ್ತು ಅಂತ ಸ್ವಲ್ಪ ಈ ಭೂಮಿ ಇದು ಇದ್ರ ಆತರ ಈ ಭೂಮಿ ಏನ್ ಬೆಂಕಿ ಮಳೆ ಬಂದಿತ್ತಂತ ಬಂದಿತ್ತಾರಂತರಪ್ಪ. ಅದರಿಂದ ಈ ಭೂಮಿ ಒಳ್ಳೆ ಭೂಮಿ ಅಷ್ಟು. ನೀವೆಂತ ಮಳೆ ಬಂದ್ರು ಬೇಕಾದ್ರೆ ಹೋಗಿ ನಾಳೆನೆ ಹೂಡಿ ಆರಂಭ ಮಾಡ್ಬೋದು ಆತರ ಭೂಮಿಗಳು. ಆಗೋದಿಲ್ಲ, ಆಗಲ್ರಿ ಅಂತ ಭೂಮಿ ನಮ್ಮ. ಎಷ್ಟು ನೀರು ಬಂದ್ರು ಹೀರ್ಕೊಳ್ಳುತ್ತೆ, ಕುಡ್ಕೊಳ್ಳುತ್ತೆ, ಬಂದೇ ಇಲ್ವನ ನಂಗಾಗತ್ತೆ ಆತರ ನಮ್ಮ ಇದು. ಅಷ್ಟು ದಗೆ ನಮ್ ಕಡೆ ಇಲ್ಲೆಲ್ಲ ಈ ಸುತ್ತಲ್ಲ ಆತರ ಭೂಮಿ. ಹಂಗಾಗಿ ಬೇರೆ ಬೇರೆ ಬೇರೆ ಬೇರೆ ಊರಿಂದಲೂ ಬಂದು ತಗೊಂಡು ಹೋಗ್ತಾರೆ. ಎಲ್ಲ ಕಡೆ ಕೇಳ್ಕೊಂಡ್ ಕೇಳ್ಕೊಂಡ್ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಯಾರ ಮೇಲೆ ಇಟ್ಕೊಂಡಿದ್ರು ಬೀಜದ ಕಾಳಿ ನ್ಯಾತಿ ಸುಳ್ಳು ಹೇಳಕ್ ಹೋಗ್ತಾರೆ, ಕೊಡ್ತಾರೆ, ತಗೊಂಡು ಹೋಗ್ತಾರೆ. ಈಗ ಒಂದು ಅರ್ಧ ಎಕರೆಗೆ ನಾವು ಅವರೇ ಹಾಕ್ತಿವಿ ಅಂತ ಅಂದ್ರೆ ಎಷ್ಟು ಬೇಕಾಗುತ್ತೆ ಕಾಳು? ನೀವು ಬಿತ್ತಾದಾರೆ ಒಂದ್ ಸ್ವಲ್ಪ ಹೆಚ್ಚಿಗೆ ಬೇಕು. ಗುಣಿ ಹಾಕ್ತೀನಿ ಅಂದ್ರೆ ಒಂದು ಅರ್ಧ ಎಕರೆಗೆ ಒಂದ್ ಮೂರ್ ಸೇರು ಬೇಕಾದಷ್ಟಾಗುತ್ತೆ. ಹೇಳ್ತೀನಿ ಕೇಳಿ, ಅರ್ಧ ಎಕರೆಗೆ ಮೂರ್ ಸೇರು ಕರೆಕ್ಟ್ ಆಗಿ ಹಾಕ್ಬಿಡ್ಬೋದು. ಸ್ವಲ್ಪ ಉದುರಿಸ್ತೀನಿ ಗೆರೆ ಒಡಿಸ್ಕೊಂಡು ಒಂದು ಸ್ವಲ್ಪ ಹೆಚ್ಚಿಗೆ ಕಾಳು ತಗೊಳತ್ತೆ, ಒಂದ ಬೀಳುತ್ತೆ ನೋಡಿ ಹೆಚ್ಚಿಗೆ ತಗೊಳತ್. ಕೆಲವ್ರು ಏನ್ ಮಾಡ್ತಾರೆ ಗುಣಿ ಹಾಕ್ಸ್ಕೊಂತಾರೆ, ಅದು ಕಾಳು ಕಡಿಮೆಲೆ ನೆನೆದೋಗುತ್ತೆ. ಈಗ ನಿಮ್ ಅನುಭವದಲ್ಲಿ ಗುಣಿ ಹಾಕೋದ್ ಒಳ್ಳೇದ ಬಿತ್ತದ ಒಳ್ಳೇದ? ಅಲ್ಲ, ಬಿತ್ತಿರ್ ಹೋಗಿ ಬಿಡುತ್ತೆ, ಅದು ಪತ ಪತ ಒಂದ ಹುಟ್ಟಿಬಿಡುತ್ತೆ. ಆದ್ರೆ ಒಂದೊಂದ್ ಇಷ್ಟಿಷ್ಟು ದೂರಕ್ಕೆ ಎರಡೆರಡು ಕಾಳು ಹಾಕಂತ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿ ಇದು ಬರುತ್ತೆ, ಅವರೇನು ಬರುತ್ತೆ, ಚೆನ್ನಾಗಿರುತ್ತೆ ಕೊಳೆ ಎಲ್ಲ ಆಗದಂಗೆ ಗಿಡದಡಿ. ಹೆಚ್ಚು ಕಮ್ಮಿ ಒಂದೊಂದು ಅಡಿಗೆ ಒಂದೊಂದು ಹಾಕಬೇಕಾ? ಹಾಕೊಂಡ್ರೆ ಸಾಕು, ಬೇಕಾದಷ್ಟು ಫೈನ್ ಅವರೇ ಬರ್ತಾರೆ. ಈಗ ನೀವು ಯಾವ ತರ ಹಾಕ್ತೀರಾ, ಈ ಗುಣಿ ಮಾಡ್ತೀರಾ ಇಲ್ಲ ಬಿತ್ತೀರಾ? ನಾವೇನ್ ಮಾಡ್ತೀವಿ, ನಾವ್ ಸ್ವಂತ ನಮ್ಮ ಮನೆ ಕಾಳಲ್ಲೂರ ನಾವ್ ಗೆರೆ ಒಡ್ಸ್ಕೊಂಡು ಉದುರ್ಸ್ಕೊಬಿಡ್ತೀವಿ ಒಂದ್ ಅಂಜೋದಿನ ಮೇಲೆ, ಬಿದ್ವ ಇಲ್ವ ಅನ್ನಂಗ್ ಹಾಕೊಂಡು ಹೋಗ್ಬಿಡ್ತೀವಿ, ಒಂದೇ ಇದ್ರ ಮೇಲೆ ಉದುರ್ಸ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ ಬರುತ್ತೆ, ಅದೇನು ಇದಿಲ್ಲ, ಸೋಲೆ ಗಿಲೆ ಬೆಳೆಯಲ್ಲ, ಚೆನ್ನಾಗ್ ಬರುತ್ತೆ. ಹಸಿಕಾಯಿನೂ ಮಾರಾಟ ಮಾಡ್ತೀರಾ? ಮಾಡ್ತೀವಿ, ಹಸಿದು ಕುಯಿಸ್ತೀವಿ. ಈ ಬೀಜಕ್ ಬಿಟ್ಕೊಳ್ಳೋದು ಕೊನೆಗ್ ಬಿಟ್ಕೊಳ್ಳೋದಾ? ಅಲ್ಲ, ಅವಾಗ್ಲೂ ಬಿಟ್ಕೊಂಡ್ರಾಗತ್ತೆ, ಕೊನೆಗಾರು ಉಳಿದ್ರಲ್ಲೂ ಆಗತ್ತೆ. ಅದೇ ಪ್ರೆಷಲ್ ಬಿಡ್ಬೇಕು ಅಂತೇನಲ್ಲ, ನಾವು ಉಳಿದ್ರಲ್ಲೇ ತಳ್ಳಾಗುತ್ತಲ್ಲ, ಅದರಲ್ಲೇ ನಮಗೆ ಬೀಜನೂ ಆಗುತ್ತೆ. ಹಂಗೇನು ಎಲ್ಲದೂ ಕುಯ್ಯಲ್ಲ, ಬೇಗ ತಳ್ಳಾಗಿ ಬಿಡುತ್ತ ಅವ್ರಿ, ನಾವು ಕುಯ್ಯೋದ್ರೊಳಗೆ ಅದು ತಳ್ಳು ಬಿದ್ದೇ ಬಿಡುತ್ತೆ, ಅದು ಉಳಿದ್ರಲ್ಲೇ ಬೀಜದ ಕಾಳು ಮಾಡ್ಕೊಂಡು ಬಿಡ್ತೀವಿ. ಈಗ ಮೊದ್ಲಿಂದ ಒಂದೇ ಬೀಜ ಹಾಕೊಂಡ್ಬತ್ತಿದ್ರ ಬದಲಾವಣೆ ಮಾಡ್ತೀರ ಹೆಂಗೆ? ಇಲ್ಲ, ಅದನ್ನೇ ನಾವು ಇದ್ ಮಾಡ್ಕೊಂಡು ಬೆಳೆಯೋದು. ನೀವೇನು ಬೀಜ ಮಾಡಿದ್ರ ಅದನ್ನೇ ಇಟ್ಕೊಂಡು ಬೆಳಿತೀವಿ. ನಾವೇನ್ ಬದಲಾಸಕ್ ಹೋಗಲ್ಲ, ಬೇರೆ ತರಕ್ ಹೋಗಲ್ಲ, ನಾವ್ ಬೆಳೆದನ್ನೇ ಹಾಕ್ತಿವಿ, ನಾವ್ ಬೆಳೆದನ್ನೇ ಬೇರೆ ಕಡೆಲೂ ಬಂದು ತಗೊಂಡು ಹೋಗ್ತಾರೆ. ಯಾರಾದ್ರೂ ಏನಾದ್ರು ಕಂಪ್ಲೇಂಟ್ ಹೇಳ್ತಾರ ತಗೊಂಡೋದ್ರು? ಇಲ್ಲ ಇಲ್ಲ ಇಲ್ಲ, ಆತರ ಏನು ಯಾರು ಇಲ್ಲಿವರೆಗೆ ಯಾರು ಇದ್ ಮಾಡಿಲ್ಲ ಅಲ್ಲೇನ್ ಗಣಿ. ಈ ಊರಾಗ ತಾಂಡೋದವ್ರು ಯಾರು ಏನು ಇದ್ ಮಾಡಿಲ್ಲ, ಕೇಳ್ಕೊಂಡೆ ಬರ್ತಾರೆ, ಅಯ್ಯೋ ನಿಮ್ ಕೈಗುಣ ನಿಮ್ ಇದು ನಮ್ದ ಹಂಗ್ ಬೆಳಬಂತು ಹಿಂಗ್ ಬೆಳಬಂತು ಅಂತಾರೆ. ಹ್ಮ್, ಯಾರು ಏನ್ ಇಲ್ಲಿವರೆಗೆ ಕಂಪ್ಲೇಂಟ್ ತಂದಲ್ಲ, ಹೇಳ್ತೀನಿ ಕೇಳಿ. ಈಗ ಒಂದ್ಸರಿ ಬಿತ್ತನೆ ಮಾಡಿದ್ಮೇಲೆ ಏನೇನ್ ಕೆಲಸ ಮಾಡ್ಬೇಕು ಅದಕ್ಕೆ? ಅದಕ್ಕಿನ್ನೇನು, ಅದೇ ಸ್ವಲ್ಪ ದಿನ ಆದ್ಮೇಲೆ ಅದೇ ಔಷಧಿ ಸ್ಪ್ರೇ ಮಾಡ್ಕೊಂತೀವಿ, ಇದು ಅಂಗಡಿ ಗೊಬ್ಬರ ಹಾಕೊಂತೀವಿ, ಸ್ವಲ್ಪ ಇದಿದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಟ್ಕೊಂತೀವಿ ಎತ್ತುಗಳಲ್ಲಿ, ಇದರಲ್ಲಿ ಒಂದ್ ಸ್ವಲ್ಪ ಅಗಲ ಹಾಕೊಂಡ್ರೆ ಟ್ರ್ಯಾಕ್ಟರ್ ಅಲ್ಲೇ ಇದ್ ಮಾಡಿಸ್ಕೊಂಡು ಬಿಟ್ಕೊಂತೀವಿ, ಕಳೆ ಕಿತ್ತ ಹಾಕೊಂಡು ಹೊಡ್ಕೋಬಹುದು. ಹೊಡ್ಕೋಬಹುದು, ಏನೇ ಹಂಗು ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಅಲ್ಲೇನ್ ಗಣಿ, ಈಗ ಮಣ್ಣು ಕೊಡ್ಬೇಕ? ಏನ್ ಮಣ್ಣು, ಅದೇ ಏರತ್ತಲ್ಲ ಈ ಕುಂಟೆಲೆ, ಈಗ ನೀವು ಕುಂಟೆ ಹೊಡೆಸ್ ನಿಂತರ ಕುಂಟೆಲೆ ಗುಡಿತಕ್ಕೂ ಮಣ್ಣು ಹೋಗುತ್ತಾರಲ್ರಿ ಚಿಕ್ಕದ್ರಲ್ಲೇ, ದೊಡ್ಡದಾದ್ಮೇಲೆ ಹೊರ್ಕೊಂಡು ಹೋಗ್ಬಿಡುತ್ತೆ, ಚಿಕ್ಕದ್ರಲ್ಲೇ ಮಣ್ಣು ಏರಿಸ್ಕೊಂಡ್ಬಿಟ್ರೆ ಇನ್ನು ಒಳ್ಳೇದೇ. ನೇಗಿಲು ಹೊಡೆದ್ರೆ ಇನ್ನು ಒಳ್ಳೇದೇ ಅಲ್ವಾ? ನೇಗಿಲು ಹೊಡೆದ್ರೆ ಇನ್ನು ಒಳ್ಳೇದೇ, ಅಕ್ಕಪಕ್ಕ ಮಣ್ಣು ಏರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ನೇಗಿಲು ಹೊಡೆದ್ಬಿಟ್ರೆ ಇನ್ನೇನು ಕೆಲಸ ಇರೋದಿಲ್ಲ, ಕಾಯ್ಕು ಇದೆ ಆಮೇಲೆ ಇನ್ನೇನು ಅವರೆಲ್ಲ ಔಷಧಿ ಹೊಡ್ಕೋಬೇಕು, ಮತ್ತೆ ಔಷಧಿ ಸ್ಪ್ರೇ ಮಾಡ್ಕೋಬೇಕು ಆ ಗಿಡಕ್ಕೆ. ಏನು ಈ ಕೀಟ ರೋಗ ಏನು ಬರ್ದಂಗೆ? ಬರ್ದಂಗೆ ಔಷಧಿ ಹೊಡ್ಕೋಬೇಕು. ಮೊದ್ಲೆಲ್ಲ ಇರ್ತಾರಿಲ್ಲ, ಯಾವ ರೋಗ ಬರ್ತಿರಲಿಲ್ಲ, ಏನು ಇಲ್ಲ. ಏನ್ ಮಾಡ್ತೀರಾ ಈಗ, ದನಿನ್ ಮೇವ್ ಹಾಕ್ತೀರಾ ಅದೇ ಉಳ್ದ್ ನಿಂತ್ಕೊಳತ್ತಿ, ಅದಕ್ಕೂ ಸಹ ದನಿನ್ ಮೇವಿಗೂ ಔಷಧಿ ಹೊಡ್ಕೊಳ ಪರಿಸ್ಥಿತಿ ಬಂದೈತಿ. ಅಲ್ಗ ಜಳ ತಂದಾಕ್ತೀರಾ ಅದಕ್ಕೂ ಔಷಧಿ ಹೊಡ್ಕೋಬೇಕಾಗುತ್ತೆ. ನಾವು ಏನ್ ಮಾಡ್ತೀರಾ? ಯಾಕೆ ಈ ತರ ಏನ್ರಪ್ಪ, ನಮಗೂ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಈಗ ಔಷಧಿ ಹಿಡ್ಕೊಂಡೇ ಇರ್ಬೇಕ್ರಿ, ಅದಾಗೆ ಅದ್ ಬರಲ್ಲ, ಅದಿದ್ರೆ ನಾವು ಬೆಳೆ ತಕೊಂಡು ಅಂತ. ಆದ್ರೆ ಇಲ್ಲ, ಇಲ್ಲಿ ಒಂದ್ ವಾರದೊಳಗೆ ಎಲೆ ಚೇಂಜ್ ಆಗಿ ಬರುತ್ತೆ, ಇಲ್ಲ ಕೊಕ್ಕರ್ ಕಟ್ಕೊಂಡು ಇಲ್ಲಿ ಹಂಗೆ ಹಿಂಗೆ ಆಗೋ ಇರುತ್ತೆ, ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ಕೊಂತ ಇದ್ರೆ ಸ್ವಚ್ಛವಾಗಿರುತ್ತೆ. ಔಷಧಿ ಸ್ಪ್ರೇ ಮಾಡ್ಕೊಳ್ಳೋದು ಹೆಚ್ಚು ಒಳ್ಳೇದು. ಒಳ್ಳೇದು, ಇಲ್ಲಾಂದ್ರೆ ಪುಟ್ಟ ತಿಂದಾಗ್ತ ಒಂದೇ ರಾತ್ರಿ ಮಾಡ್ಕೋಬೇಕು. ಮಾತ್ರ ಔಷಧಿ ಸ್ಪ್ರೇ ಮಾಡ್ಕೋಬೇಕು, ನೀವು ಕೇಳ್ಕೊಂಡ್ಬಿಟ್ಟು ಆ ಗಿಡಕ್ಕೆ ಈ ಅವರ ಗಿಡಕ್ಕೆ ಈ ಹೂ ಹುಡಿ ಬಂತು, ಯಾವ ಔಷಧಿ ಹೊಡಿಬೇಕು ಅಂದ್ರೆ ಅಂಗಡಿಯಲ್ಲಿ ಹೇಳ್ತಾರೆ ಕೊಡ್ತಾರೆ, ಅದನ್ನ ಇಷ್ಟ ಹಾಕೊಂಡು ಇಷ್ಟು ಮಿರಿ ಹಾಕೊಂಡು ಹೊಡೀರಿ, ಇಷ್ಟು ನೀರು ಹಾಕೊಂಡು ಅಂತಾರೆ, ಅಷ್ಟು ಹಾಕೊಂಡು ಹೊಡ್ಸೋದು. ಎಷ್ಟು ಸರಿ ಹೊಡಿತೀರ ನೀವು ಔಷಧಿಯ? ನಾವು ಹೊಡಿತಲೇ ಇರಬೇಕು, ಅದು ಹೂವಾಗವರೆಗೂ, ಕಾಯಿ ಕುಯ್ಬೇಕಾರೆ ಕಾಯಿ ಕುಯ್ದಷ್ಟು ಹೊಡಿಬೇಕು, ಹೊಡ್ಕಂತಲೇ ಇರಬೇಕು. ಅಲ್ಲೇನ್ ಬಿಡಂಗಲ್ಲ, ಒಂದ್ಸತಿ ಹೊಡೆದ್ ಬಿಡಂಗಲ್ಲ, ಹೊಡಿಬೇಕು. ಅದು ಹೂ ನಿಲ್ಲಲ್ಲ ಆಮೇಲೆ, ಆಮೇಲೆ ಕಾಯಿ ಹುಳ ಬಿಡ್ತವೆ, ಹಂಗಾಗಿ ಹೊಡಿಸ್ಲೇ. ಈಗ ಎಂತ ಕಾಳಿಗೆ ಜಾಸ್ತಿ ಡಿಮ್ಯಾಂಡ್ ಇರ್ತದೆ? ಎಲ್ಲಾ ಕಾಳಿಗೂ ಇದ್ ಬಿಡ್ರಿ, ಅದು ಇದು ಅಂತಲ್ಲ, ಎಲ್ಲಾ ಕಾಳಿಗೂ ಐತಿ, ಅವರಿಗೂ ಇದೆ, ತಣ್ಣಿಗೂ ಇದೆ, ಎಲ್ಲದಕ್ಕೂ ಐತೆ ಬಿಡಿ. ಹುಳಿ ಕಾಳಿಗೂ ಇದೆ, ಬೇಡಿಕೆ ಇದೆ. ಹುಳಿಗಳೇ 100 ರೂಪಾಯಿ ಸೇರಲ್ರಿ, ಹುಳಿಕಾಳು ಹೇಳ್ತೀರ ಅದೇ 100 ರೂಪಾಯಿ ಸೇರು, ಸಿಕ್ಕಲ್ಲ 100 ರೂಪಾಯಿ ಕೇಳಿದ್ರು ಸಿಗ್ತಾ ಇಲ್ಲ ಹುಳಿಕಾಳು, ಆತರ ಏನ್ ಮಾಡೋದು ಹೇಳಿ, ಬೇಡಿಕೆ ಇದೆ, ಎಲ್ಲದಕ್ಕೂ ಬೇಡಿಕೆ ಇರುತ್ತೆ. ಹಂಗೇನಿಲ್ಲ, ನಾವು ಹಂಗ್ ಕೊಟ್ಟು ಹಿಂಗ್ ಕೊಟ್ಟು ಲಾಸ್ ಆತು ಅಂತ ಏನಿಲ್ಲ, ಬೇಡಿಕೆ ಐತೆ, ಎಲ್ಲದಕ್ಕೂ ಬೇಡಿಕೆ ಐತೆ. ಈಗ ಕಾಳಿನಲ್ಲಿ ಎಷ್ಟು ದುಡ್ಡು ಆಗತ್ತೆ ನಿಮ್ಗೆ ಒಂದ್ ವರ್ಷಕ್ಕೆ? ಅದ್ ಮಾಡ್ದಂಗಲ್ಲವ, ಇಟ್ಕೊಂಡಿರ್ತಾರ, ಜಾಸ್ತಿ ಇಟ್ಕೊಂಡ್ರು ಚೆನ್ನಾಗಿ ದುಡ್ಡು ಕಾಸು ಚೆನ್ನಾಗಿ ಮಾಡಬಹುದು. ನಿಮ್ಗೆ ಎಷ್ಟಾಯ್ತದ ಹೇಳಿ? ನಾವ್ ಹೆಚ್ಚಿಗೆ ಇಡಕ್ ಹೋಗಲ್ರಿ, ಈಗ ಜಾಸ್ತಿ ಮಾಡಕ್ ಆಗಲ್ರ, ಅವಾಗೆಲ್ಲ ಇಡ್ತದ್ದು, ಈಗ ಜಾಸ್ತಿ ಇಡಕ್ ಹೋಗಲ್ಲ. ಈಗ ನಮ್ ಗಣಿಯರ್ ಒಂದ್ 50 ಸಾವಿರ ಇಟ್ಟಿರ್ಬೇಕು. ನೀವೆಷ್ಟು ಇಟ್ಟಿದ್ರಿ? ನಾವೇನ್ ಜಾಸ್ತಿ ಇಟ್ಟಿಲ್ಲರಿ. ಅವ್ರ ಕಡೆ ಎಷ್ಟು ಇದ್ರಿ ಹೇಳಿ? ಅದೇ ನಮಗೆ ಮನೆಗೆ ಹಾಕಕ್ಕೆ. ಹಂಗಾರೆ ಈ ಸರಿ ಬೀಜ ಕೊಡಕ್ಲ ನೀವ್ಯಾರ್ಗುವೆ? ನಡ್ರಿ ಕೊಡ್ತೀನಿ, ನಡೀರಿ. ಅಲ್ಲ ಅಲ್ಲ, ಅವ್ರೆಕಾಳು ಇದಾವಲ್ವಾ, ತಡ್ನಿ ಕಾಳುವೆ? ತಡ್ನಿ ಕಾಳು ಹಾಕಿರ್ಲ ನಾವು, ಹಾಕಿದಾರ ಇಲ್ಲ ಎಲ್ಲ ಕೆಲವರು. ಹುರುಳಿ, ಹುಳಿಕಾಳು ನಮ್ ಗಣಿಯರ್ ಹಾಕಿದ್ದಾರೆ, ಅವ್ರಿಗಾಯ್ತಿ ಇದಾವೆ ಗಣಿಯರಿಗೆ. ಒಟ್ಟಾರೆ ಒಂದಷ್ಟು ಖರ್ಚಿಗೆ ಅಂತ ಹೇಳಿ ಮಾಡ್ಕತ್ರಿ ದುಡ್ಡು ಒಂದ್ ವರ್ಷಕ್ಕೆ? ಏನ್ ಮಾಡೋದು ಹೇಳಿ, ಎಷ್ಟು ಅಂತ ಮಾತ್ರ ಹೇಳಕ್ಕಲ್ಲ ನೀವು ಗಣಿ ನೋಡಿ, ಎಷ್ಟು ಅನುಭವ ಇದೀವ್ರಿ. ಆಮೇಲೆ ಮತ್ತೆ ದನಕರುಗಳು ಕಟ್ಕೊಂಡಿದ್ದೀರಿ, ಏನ್ ಮಾಡೋದು ಹೇಳಿ? ಇದೆ ದನಕರು, ಎಷ್ಟಿದಾವೆ? ಅದೇ 2 ಹಸು ಹಾಲು ಕೊಡೋದು, 2 ಮೊಳಕ ಇದೆ. ಹಾಲೆಲ್ಲ ಏನ್ ಡೈರಿಗೆ ಹಾಕ್ತಿರೋ? ನೀವೇ ಡೈರಿ ಐತೆ ಊರಲ್ಲೇ, ಹಾಕ್ತಿವಿ ಡೈರಿಗೆ, ಹಾಕೋದು ಡೈರಿಗೆ ಹಾಕ್ತಿವಿ, ಡೈರಿಗೆ ಹಾಕ್ತಿವಿ. ಎಲ್ಲ ದನಕರ ಎಲ್ಲ ನೀವೇ ನೋಡ್ಕೋತೀರಾ? ನೋಡ್ಕೊಂತೀವಿ, ಏನ್ ಮಾಡೋದು ನೋಡ್ಕೊಳೋದು, ಆರೋಗ್ಯ ಚೆನ್ನಾಗಿತ್ತು ನೋಡ್ರಿ, ನೋಡ್ಕೊಂತೀವಿ. ಈಗ ಎಷ್ಟು ಲೀಟರ್ ಹಾಲು ಹಾಕ್ತಾ ಇದ್ರ ಡೈರಿಗೆ? ನಾವು 7-8 ಹಾಕ್ತಿವಿ, ಒತ್ತಿ ಒತ್ತಿ ದುಡ್ಡು ಬರುತ್ತೆ. ಯಾರು ಜಾಸ್ತಿ ಆಗ್ತಾರ ಅವರು? 3 ರೀತಿ ಹೊಸ ಅವ್ರ ಗಂಡು ಮಕ್ಕಳು ದಕ್ಷತ ಮಾಡಾರದಾರೆ, ನಮ್ಮ ಮಗ ಆದ್ರೆ ಕೆಲಸ ತಗೋದಾನೆ ಅವರು ಹಾಸನದಲ್ಲಿ, ಅವರು ಸ್ವಂತ ಮಾಡ್ತಾರಲ್ಲ ಪಾಪ, ಮೇವೆಲ್ಲ ಹೊತ್ತು ಮಿಷಿನ್ ತಂದ್ಕೊಂಡಾರ ಹಾಲು ಕರಿಯಕ್ಕೆ, ಅವ್ರು ನಮ್ ಗಣಿಯರು ಜಾಸ್ತಿ ಆಗ್ತಾರೆ, ಅವ್ರು 3 ಒಂದೇ ಸತಿ ಕರೆ ಹಾಕ್ಬಿಟ್ಟವೆ, ಅವರು 16-17 ಲೀಟರ್ ಹಿಂಗ ಹಾಕ್ತಾರೆ ಒತ್ತಿಗೆ. ಅವ್ರು ಜಾಸ್ತಿ ಆಗ್ತಾರ, ನೀವು ಸ್ವಲ್ಪ ಕಡಿಮೆ ಆಗ್ತಾರೆ? ನಮ್ಮ ನಮ್ಗ ಆಗಲ್ ನೋಡ್ರಿ, ನಮ್ಗೆ ಏಜ್ ಆತು, ಇನ್ ಮುಗೀತು ನಮ್ದು, ಅವ್ರ ಪಾಪ ಮಕ್ಳು ಮುಂದ್ ಬರ್ಲಿ, ಅವ್ರು ಮಾಡ್ಲಿ ಖುಷಿ ಪಡಾನ ಅಲ್ವರ. ಸಾಕ್ಬಿಡಿ, ಎಷ್ಟಾಯ್ತದ ಅಷ್ಟು, ನಮ್ ಕೈಲಿ ಎಷ್ಟಾಯ್ತದ ಅಷ್ಟು ಮಾಡ್ಕೊಳ್ಳೋದು. ಅಲ್ಲ ಪಾಪ ಮಾಡ್ಲಿ, ಮಕ್ಳು ನೋಡಾನ ಕಣ್ಣಲ್ಲಿ ಮಾಡ್ತಾರೆ ದಕ್ಷತೆ. ಮಾತ್ರ ಸೋಲಾ ಅಥವಾ ಟ್ಯಾಕ್ಟರ್ ಹೊಡಿಯಕ್ ಹೋಗುತ್ತೆ, ಬಂದೆಲ್ಲ ಹಾಲು ಕರೀತಿ ನಾವು ಗಣಿ, ಅಯ್ಯೋ ನೀವು 5 ನಿಮಿಷ ಕೂರಲ್ಲ, ಇಲ್ಲೇ ನೆಳ್ಳಲ್ಲಿ ಕಟ್ತಾರೆ, ಮೇವು ಬೆಳದ್ದಾರೆ, ತಂದಾಕ್ತಾರೆ, ನೀರ್ ಕುಡ್ಸ್ಕೊಂತಾರೆ. ಈಗ ಬೇಸಿಗೆಲ್ಲಿ ಹೋಗಂಗಲ್ ನೋಡ್ರಿ, ಬೆಳಿಗ್ಗೆ ಸಾಯಂಕಾಲ ತಿಂಡಿ ಕೊಟ್ಕೊಂಡು ಅಲ್ಲೇ ಡೈರಿಲಿ ಫೀಡ್ ತರಿಸ್ತಾರ, ತಗಂತೀವ ಹಳೆ ಬಿಡಲ್ ಕಡಲೆಕಾಯಿ ಹಿಂಡಿ ತತ್ತಾರ, ಎಲ್ಲ ಹಾಕೊಂಡು ಕರೀತಾರ. ಬಿಡ್ಬೇಕ್ರಿ, ಕಷ್ಟ ಬಿದ್ರೆ ಸುಖ, ಕಷ್ಟ ಇಲ್ದ್ರ ಸುಖ ಇಲ್ಲ, ಏನೂ ಇಲ್ಲ. ನಮ್ ಯಾರು ಹತ್ರಕ್ ಬರ್ರಿ ಅನ್ನಕಲ್ಲ, ಎರಡ್ ಮಾತಾಡ್ರಿ ಅನ್ನಲ್ಲ, ಹೇಳ್ತೀನಿ ಕೇಳಿ. ಕಷ್ಟ ಬಿದ್ರೆ ಯಾರು ಇತ್ತ ಬನ್ನಿ ಅಂತ ಕರೀತಾರೆ ಅಲ್ವೇನ್ ಹೇಳಿ. ಈಗ ನೀವು ಕಟ್ಟೆ ಸಾಕದ ದನಗಳ? ಇಲ್ಲ, ಹೊಲದ ಹತ್ರ ಮೇವು ಬೆಳೆದ್ದೀವಿ, ಹೊಡ್ಕೊಂಡು ಹೋಗ್ತಿವಿ, ಅಲ್ಲೇ ಕತ್ತರ್ ಸಾಕ್ತಿವಿ. ದಿವಸ ಹೊಡ್ಕೊಂಡು ಹೋಗೋದು, ನೆರಳಲ್ಲಿ ಕಟ್ಕೊಳ್ಳೋದು. ಈಗ ನಳ್ಳಿ ಕಟ್ಟಿದೀನಿ, ಬಿಚ್ಚಿ ನೆಲ ನೀರ್ ಹಾಕಿ ಈಗ ಹೊಲದ ಹತ್ರ ಹಡ್ಕೊಂಡು ಹೋಗ್ತಿವಿ, ಅಲ್ಲೇ ಮೇವು ಕತ್ತರ್ ಸಾಕ್ತಿವಿ. ಅಲ್ಲೇ ಕತ್ತರ್ ಸಾಕ್ಬಿಟ್ಟು ಸಾಯಂಕಾಲ ಬಂದು ಹಾಲು ಕರೆಯೋದು. ಹಾಕಿದೀವಿ ಮೇವು ಹೊಲದ ಹತ್ರ, ಹಾಕಿದ್ವಿ ತಿಂಡಿ ಹಾಕಿದೀವಿ, ತಿಂಡಿ ಕೊಟ್ಕೊಂಡು ಹಾಲು ಕರಿಯೋದು. ತಾಂತೀವಲ್ಲ ಡೈರಿಲೇ ಫೀಡ್ ತಾಂತೀವಿ, ಹಳೆ ಬಿಡೋಲ್ ಕಡಲೆಕಾಯಿ ಹಿಂಡಿ ತಂದ್ಕೊಂಡಿದೀವಿ, ಫೀಡ್ ಹಾಕಿ ಕರಿತೀವಿ. ಮೇವು ಸಾಕಾಗುತ್ತೆ ನಿಮ್ಗೆ? ಎಲ್ ಸಾಕಾಗತ್ರಿ, ಬರೀ ಹತ್ತುವರೆಗೆ ನಾಲ್ಕು ವರ್ಷ ಕೊಟ್ಟು ನೀವು ರಾಗಿ ಬೆಳೆದ್ರ ಅಂತೀರಾ? ನಾ ಹತ್ತುವರೆಗೆ ನಾಲ್ಕು ವರ್ಷ ಕೊಟ್ಟು ಹುಲ್ ತಗೊಂಡದ್ದೆ 450 ರೂಪಾಯಿ, ಆ ಒಂದ್ ಹದಿನೈದು ದಿವಸ ಬರ್ಲಿಲ್ರಿ. ಈಗ ಹಾಕಿದ್ದು ಒಂದ್ 30 ಕೆಜಿ, ಇದು ಸುಟ್ಟು ಹೋಗ್ಬಿಟ್ಟು ಟಿಸಿ, ಅದು ಜೋಳ ಹುಟ್ಟ ಕೆಡವಟ್ಟಾತು, ಬೇಗ ರಿಪೇರಿನೂ ಮಾಡ್ಲಿಲ್ಲ. ಈಗ ಬಂದಿತ್ತೆ ಮೇವು ದನಿಗೆ, ಅಲ್ಲಿ ಹೊಲದ ಹತ್ರ ಹೋಗಿ ಕಟ್ ಮಾಡಿ ಹಾಕ್ತಿವಿ. ಮತ್ತೀಗ ನಿನ್ನೆ ಮೊನ್ನೆ ಒಂದ್ ಬೆಸೆ ಬಡ್ಸಿದೀನಿ, ಹಾಕ್ಬೇಕು ಮೇವು, ಮತ್ತೆ ಹಾಕಬೇಕು. ಮಳೆ ಹೆಂಗಾಯ್ತೈತಿ ಸರಿ? ಇಲ್ಲ ಮಳೆ ಮೊನ್ನೆ ಎಲ್ಲ ಬಂದಿತ್ತು, ಮತ್ತಿಲ್ಲ ಮಳೆ. ಯಾಕ್ರಪ್ಪ ಈ ಸತಿ ಮಳೆ ಯಾಕ ನೂಕ್ಲಾಗ್ತೈತಿ? ಹೋದ ವರ್ಷ ಸಾಕುನವರ್ಗು ಸುರಿತು, ಈ ವರ್ಷ ಯಾಕ ನೂಕ್ಲಾಗ್ತೈತಿ? ಆಗುತ್ತೆ ಆಗುತ್ತೆ, ಈ ಸರ ಆಗುತ್ತೆ. ಏನ್ರಪ್ಪ ನಿಮ್ಮದ್ರಿ ಸೈರ, ಆದ್ರ ಆಗ್ಬೋದು. ಆಗುತ್ತೆ, ನಮಗ ಮಳೆ ಬಂತ, ಬಂದಿತ್ತೆ ನಮ್ಮ ಹಾಸನ ಕೊತ್ತೈ ಬಂತ ಅಂತ ಐತಿ ರಾತ್ರಿ. ಇಲ್ಲ ಕಣ ಮಗ ಅಂದಿ, ಏ ರಾತ್ರಿ ಬರ್ಬಹುದು ಅಂತು, ಎಂತದ್ರು ಇಲ್ರಿ ಬಂದಿಲ್ಲ ಇನ್ನುವೆ. ನೀವೇ ಹೇಳಿದ್ರ ಸ್ವಲ್ಪ ಬೆಂಗಾಡು ಅಂತ ಹೇಳಿ ಒಂಚೂರು ನಿಧಾನಕ್ಕೆ ಬರ್ತದೆ. ಇಲ್ಲೊಂದ್ ಸ್ವಲ್ಪ ಕಷ್ಟವೇ, ಇಲ್ಲಿ ಚೆನ್ನಾಗ್ ಬರ್ಬೇಕು ಮಳೆ ಬೆಳೆ ಮಾಡೋರಿಗೆ. ಇದು ಕಡಿಮೆ ಮಳೆಗೆ ಬೆಳೆ ಮಾಡಕ್ ಆಗಲ್ರಿ. ಬಾವಿ ಇದ್ದಾರ ಮಾಡ್ಬಹುದು, ಖಾಲಿ ಜಾಗದ್ದಾರ ಮಾಡಕ್ ಆಗಲ್ರಿ. ಇದು ಬೆಂದ ಭೂಮಿ ಅಂತೆ, ಹಿಂದೆ ಇದ್ರ ಮಳೆ ಸುರಿದು ನೀವ್ ಹೇಳ್ದಂಗೆ. ಸ್ವಲ್ಪ ಇಲ್ಲಿ ಮಳೆ ಗುಡ್ಸೋ ಬರ್ಬೇಕು, ಚೆನ್ನಾಗಿ ನೀರ್ ಉಲ್ಡಾಡಂಗ್ ಬಂದ್ರು ತ್ಯಾವ ಅಂಶದ ಇರಲ್ಲ ನಮ್ ಜಮೀನಲ್ಲಿ. ಎಂದ ಬಂದಿತ್ತೆ ನನಂಗಾಗುತ್ತ್ರಿ, ನೀವೇನ್ ಸುರಿದ್ರು ನಾವ್ ಬೆಳೆ ಮಾಡ್ಬೋದು ಅಂತ ಭೂಮಿಗಳು ಈ ಕಡೆ ಶೀತ ಭೂಮಿ ಅಲ್ಲ. ಒಟ್ಟಾರೆ ಬೆಳೆ ಮಾಡ್ಕೊಂಡೇ ಬುತ್ಕಾಟ ಮಾಡ್ತಾ ಇದ್ರಿ. ಏನ್ ಮಾಡೋದು, ರೈತರು ಅಂದ್ಮೇಲೆ ಮಾಡ್ಲೇಬೇಕು ನೋಡಿ, ರೈತರ ಕೆಲ್ಸ ನಾವ್ ಮಾಡ್ಲೇಬೇಕು. ಹಿಂಗೆ ಕಾಳೆಲ್ಲ ಬೆಳ್ಕೊಂಡು ಈ ತರದ್ದೆಲ್ಲ ಮಾಡ್ಕೊಂಡು ಏನೇನ್ ಮಾಡಿದ್ರಿ ಮನೆಗೆ? ಏನ್ ಮಾಡಿದ್ರಿ, ನಾವ್ ಏನ್ ಮಾಡಕಾತ್ರಿ? ಈಗ ಇಷ್ಟು ವರ್ಷ ಮಕ್ಳು ಪಕ್ಳೆಲ್ಲ ಸಾಕಿದ್ರಿ ತಾನೆ? ಸಾಕಿ ಮದುವೆ ಮಾಡಿ ಅವ್ರವ್ರ ಮನೆಗೆಲ್ಲ ಕಳಿಸಿದ್ವು, 4 ಮಕ್ಳು, 3 ಹೆಣ್ಣು 1 ಗಂಡು. ಆಗ ಮಗ ಸೊಸೆ ಕೆಲಸದಲ್ಲಿದ್ದಾರೆ, ಸೊಸೆ ಟೀಚರು, ಮಗ ಪೊಲೀಸು. ಇನ್ ಹೆಣ್ಮಕ್ಳು 3 ಜನದು ಆಗಿದೆ. ಮೊಮ್ಮಗನೇ ಒಬ್ಬ ಇಂಜಿನಿಯರು, 7ನೇ ಮಗಳ ಮಗ. ದೊಡ್ಡ ಮಗಳ ಮಗ ಇಲ್ಲಿ ಕಲ್ಪತ್ತೂರ ಕಾರ್ಮೆಂಟ್ ಹೋಗುತ್ತೆ ಪಾಠ ಮಾಡಕ್ಕೆ. ಆತರ ಇನ್ನೊಬ್ಬ ಮಗಳು ಚಿಕ್ಕವು, ಏನ್ ಮಾಡೋದ್ ಹೇಳಿ, ಹೋಗೋದಿಂಗೆ. ಒಟ್ಟಾರೆ ಎಲ್ಲ ಇದ್ರಲ್ಲೇ ಭೂಮಿ ಕೃಷಿನಲ್ಲೇ ಆಗಿದ್ದು ಎಲ್ಲ ಇದೆ ಇದ್ರಲ್ಲಿ. ಮತ್ತೆ ಇನ್ನೇನ್ ಗೌರವ ಮರ, ಈಗ ಸಂತೋಷವಾಗಿದ್ದೀರಿ? ಇದೀವ್ರಿ, ಹಂಗೇನಿಲ್ಲ, ನಮ್ಗೇನ್ ತೊಂದ್ರೆ ಇಲ್ರಿ, ಚೆನ್ನಾಗಿದೀವಿ. ಈಗಲೂ ಇಷ್ಟು ವಯಸ್ಸಾದ್ರೂ ಕೆಲಸ ಮಾಡ್ತೀರಿ? ಮಾಡ್ತೀವಿ ಕಣ್ರಿ, ಆರೋಗ್ಯ ಚೆನ್ನಾಗಿತ್ತಲ್ಲ ಮಾಡ್ತೀವಿ, ಮಾಡಲ್ಲ ಅನ್ನಲ್ಲ ಮಾಡ್ತೀವಿ ಕಣ್ರಿ, ಕೆಲಸ ಮಾಡ್ತೀವಿ. ಮನೆ ಕೆಲಸ ನೀವೇ ಮಾಡ್ಬೇಕು? ನಾವೇ ಮಾಡ್ಕೊಳೋದು. ಒಳಗೆ ಹೊರಗೆ ಹೆಂಗ್ ಮಾಡ್ತೀರಿ? ಎರಡ್ ಕಡೆ ಮಾಡೋದು, ಏನ್ ಮಾಡೋದ್ರಿ, ಮಾಡ್ಕೊಂತೀವಿ. ಮನೇಲೂ ಮಾಡ್ಕೊಂತೀವಿ, ದನಗಳು ಓಡ್ಕೊಂಡು ಹೋಗ್ತಿವಿ, ಸಂಜೆ ಬಂದು ಹಾಲು ಕರ್ದಾಕ್ತಿವಿ, ಆಮೇಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ಏನ್ ತೊಂದ್ರೆ ಇಲ್ಲ. ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗ ಸುಖವಾಗಿದ್ದೀರಿ? ಇದೀವಿ, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದೀವಿ. ನಮ್ಗೇನ್ ಯಾವ ಕಾಯಿಲೆನೂ ಇಲ್ಲ, ಎಂತದ್ದು ಕೇಳ್ಬೇಡ್ರಿ. ಈ ಕಾಳು ಬೆಳೆಯೋದು ಮತ್ತೆ ಬೀಜ ಮಾಡೋದು ಮಾತ್ರ ಬಿಡಕ್ ಹೋಗ್ಬೇಡಿ, ಯಾಕೆ ಅಂತ ಅಂದ್ರೆ ಜಾಸ್ತಿ ಜನ ಮಾಡಕ್ಕಿಲ್ಲ ಅದ. ಅದಕ್ಕೋಸ್ಕರ ನಿಮ್ಮಂತರ ಮಾಡಿದ್ರೆ, ನಿಮ್ಮಂತರ ಮಾಡಿದ್ರು ಇವತ್ತು ಎತೆ ಪಟ್ಟಿ ವರ್ಷ ಬೆಳಿಲೇಬೇಕು ಅಂತ ಬೀಜ ಮಾಡಿ ಇಟ್ಕೊಂಡಿದೀನಿ, ಬೆಳಿತೀನಿ. ಯಾಕೆಂದ್ರೆ ನಿಮ್ಮಂತರು ಕಾಳು ಮಾಡ್ಕೊಟ್ರೆ ನಮ್ಮಂತರ ತಗೊಂಡೋಗಿ ಹಾಕ್ಬಿಟ್ಟು ಬೆಳ್ಕೊಂಡ್ ಬಂದು ಒಂದಷ್ಟು ತಿನ್ಬೋದಲ್ಲ ಅಂತಲೇ ಮಾಡಿ ಇಟ್ಕೊಂಡಿದ್ರಿ, ಬೆಳಿತೀನಿ ಬೆಳಿತೀನಿ ವರ್ಷ. ಒಳ್ಳೇದು ಗೌರಮ್ನವ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ಈ ಕಾಳು ಮತ್ತೆ ಕಾಳಿನ ಬೆಳೆಯುವಂಥದ್ದು, ಅದ್ರ ಬೀಜ ಮಾಡೋ ಅಂಥದ್ದು, ಇದ್ರ ಬಗ್ಗೆ ಎಲ್ಲ ನಿಮ್ಮ ಅನುಭವಗಳ ಹೇಳ್ಕೊಂಡ್ರಿ. ನಿಮ್ಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆ ಹಾಗೂ ವಿತರಣೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಬಸದಿಹಳ್ಳಿಯ ರೈತ ಮಹಿಳೆ ಗೌರಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹರ ಜೋಖಿಮ್ से निकल कर फसल आए सुरक्षित हो जाए संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। कृषि लोक, कृषि लोक। ಕೇಳಿ ಕಾರ್ಯಕ್ರಮ ಕೃಷಿ ಲೋಕ, ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಭಾರತ ಕುರಿತ ವಿಚಾರವನ್ನ ಗಮನಿಸೋಣ. ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು, ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನ ಗಮನದಲ್ಲಿ ಇಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್, ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನ ಜಾರಿಗೆ ತಂದಿದೆ. ಸೂಕ್ಷ್ಮ ನೀರಾವರಿ ಯೋಜನೆ ಪದ್ಧತಿಯಿಂದ ಜಲಸಂಪನ್ಮೂಲವನ್ನ ಪರಿಣಾಮಕಾರಿಯಾಗಿ ಉಪಯೋಗವನ್ನ ಮಾಡಲಾಗ್ತಾ ಇದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗ್ತಾ ಇದೆ. ಸೂಕ್ಷ್ಮ ನೀರಾವರಿಯಿಂದ ನೀರಿನ ಮೂಲವನ್ನ ಸಂರಕ್ಷಣೆಯನ್ನ ಮಾಡಿದಂತೆ ಆಗ್ತಾ ಇದೆ. ಸೂಕ್ಷ್ಮ ನೀರಾವರಿಯನ್ನ 2 ವಿಧದಲ್ಲಿ ಉಪಯೋಗವನ್ನ ಮಾಡಲಾಗ್ತಾ ಇದೆ. ಮೊದಲನೆಯದು ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನ ಒದಗಿಸಲಾಗುತ್ತೆ. ಈ ಕಾರ್ಯಕ್ಕೆ ಪೈಪ್ನಲ್ಲಿ ಅಥವಾ ಡ್ರಿಪ್ಪರ್ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಇದಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ನೀರಾವರಿ ಎಂದೇ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪ್ರಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡವನ್ನು ಸೃಷ್ಟಿಸಿ ಬಳಸಬಹುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆಯಿಂದ ವಿವಿಧ ಬೆಳೆ ಉತ್ಪಾದನೆಯಲ್ಲಿ 9-60% ಹೆಚ್ಚಳವಾಗಿದೆ. ಹಾಗೆಯೇ ಗುಣಮಟ್ಟವೂ ಸಹ ಹೆಚ್ಚಾಗಿದೆ. ಮುಂದುವರೆದಂತೆ ರೈತರ ಆದಾಯ 10-79% ಕೂಡ ಹೆಚ್ಚಳವಾಗಿದೆ. ವಿದ್ಯುತ್ ಉಳಿತಾಯವಾಗಿ ಡೀಸೆಲ್ ಇಂಧನವೂ ಕೂಡ ಉಳಿತಾಯವಾಗಿದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶವೂ ಕೂಡ ಸೃಷ್ಟಿಯಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್, ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಉತ್ಪಾದನೆಯಾಗಿ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಾಗಿ ಸರ್ಕಾರವು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 55 ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡ್ತಾ ಇದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನ ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡ್ತಾ ಇವೆ. ಇದಕ್ಕಾಗಿ 5 ಎಕರೆವರೆಗೂ ಸಹಾಯಧನವನ್ನು ನೀಡಲಾಗ್ತಾ ಇದೆ. 2015-16 ಇಲ್ಲಿಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ, ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಅಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81,00,000 ಹೆಕ್ಟೇರ್ ಪ್ರದೇಶದಲ್ಲಿ ಅಳವಡಿಕೆಯನ್ನ ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪರ್ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆಗೆ ಧಾವಿಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಆತ್ಮನಿರ್ಭರ ಭಾರತ ಕುರಿತಂತೆ ಪರ್ಡ್ರಾಪ್ ಮೋರ್ ಕ್ರಾಪ್ ವಿಚಾರವನ್ನ ಗಮನಿಸಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ರೈತ ಬಾಂಧವರೇ, ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಲಾಭದಾಯಕ ಜಾನುವಾರು ಉತ್ಪಾದನೆಗೆ ವೈಜ್ಞಾನಿಕ ನಿರ್ವಹಣಾ ವಿಧಾನಗಳು ಕುರಿತು ಹಾಸನದ ಪಶುವೈದ್ಯಕೀಯ ವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಆರ್ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿರಂಗ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆ. ದೀಪ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಎಂಎನ್ ವ್ಯಾಸರಾವ್ ಅವರ ಈ ರಚನೆಗೆ ಸಂಗೀತ ವಿಜಯಭಾಸ್ಕರ್ ಅವರದು. ನಗು ನಗುತ್ತಿರುವ ಮೊಗದಲ್ಲಿ ಅರಡಿದೆ ತಾವರೆ ಚೆಲುವಲಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ, ಬಂದಿಗೆ ಎದೆಯಲಿ ಮೂಡಿ ಎಲ್ಲೆಲ್ಲೂ ನಗುವಿಂದ ಮೂಡಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ. ಹುಣ್ಣಿಮೆ ನೀನು ಇಳಿನಗೆ ಮಲ್ಲಿಗೆ ನೀನು, ಬಾನಿನ ತಾರೆಯು ನೀನು, ಬಾಳಲ್ಲಿ ನಗೆ ತುಂಬಿ ನೀ ಬಂದೆ, ನಗು ನಗುತ್ತಿರುವ ಮಗದಲ್ಲಿ ಅರಳಿದೆ ಸಾವರೆ ಚೆಲುವಲಿ. Thank you. ದೀಪವು ನೀನು, ಪ್ರೀತಿಯ ಕಾಂತಿಯು ನೀನು, ಬೆಳಗುವ ದೀಪವು ನೀನು, ಪ್ರೀತಿಯ ಕಾಂತಿಯು ನೀನು, ಚೆಲುವಿನ ಚೆಲುವೆಯು ನೀನು, ಒಲವಿನ ಬಳ್ಳಿಯು ನೀನು, ಎಲ್ಲೆಲ್ಲೂ ನಗೆ ಚೆಲ್ಲಿ ನೀ ಸೆಳೆವೆ, ನಗು ನಗು ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ, ಬಂದಿಗೆಯ ದೆಯಲಿ ಮೂಡಿ ಎಲ್ಲೆಲ್ಲೂ ನಗುವಿನ ಮೋಡಿ, ನಗು ನಗು ತಿರುವ ಮೊಗದಲ್ಲಿ ಅರಳಿದೆ ತಾವರೆ ಚೆಲುವಲಿ. ಚಿತ್ರಗೀತೆ ಕೇಳುತ್ತಿದ್ದೀರಿ, ಒಂದು ಪ್ರಕಟಣೆ.